ನಿಜವೋ ಸುಳ್ಳೋ ನಿರ್ಧರಿಸಿ, ನಿಜವೋ ಸುಳ್ಳೋ ನಿರ್ಧರಿಸಿ, ಇದು ಒಲವೋ ಒಗಟೋ ಉತ್ತರಿಸಿ. ಜಗಜಾಣದ ಜಯಿಸೋ ಹೂಬಾಣ ಅದು ಚೂಬಾಣ, ಈ ಹೆಣ್ಣಾಟ ಕಣ್ಣೋಟ ಜೋಪಾನ. ಮುಖವು ಚೆಲುವಿನ ಬೀಡು, ಮನವು ಮಿಂಚಿನ ಗೂಡು, ಅದ ಮೆಚ್ಚಿ ನೆಚ್ಚಿದ ಗಂಡಿನ ಪಾಡು. ಕಡೆಗಾಗುವುದೇ ಎಲುಬಿನ ಗೂಡು, ಎಲುಬಿನ ಗೂಡು. ಕಾಣದಿದ್ದರೆ ವಿರಹ, ಹಾಯ್ ಹಾಯ್ ಹಾಯ್, ಕಂಡೊಡನೆ ಕಲಹ. ತಾವರೆ ಹೂವಿನ ತರಹ, ಏನಿದೆ ಹೆಣ್ಣಿನ ಹಣೆ ಬರಹ. ಇದು ಒಲವೋ ಒಗಟೋ ಉತ್ತರಿಸಿ, ಜಗಜಾಣದ ಜಯಿಸೋ ಹುಬಾಣ ಅದು ಚೂಬಾಣ, ಈ ಹೆಣ್ಣಾಟ ಕಣ್ಣೋಟ ಜೋಪಾನ. ನಿಜವೋ ನಿಜವೋ ನಿಜವೋ ನಿಜವೋ ಸುಳ್ಳೋ ನಿರ್ಧರಿಸಿ, ಇದು ಒಲವೋ ಒಗಟೋ ಉತ್ತರಿಸಿ.